ಅಗಲ 1 ಮೀಟರ್ ಇಂದ 1.5 ಮೀಟರ್ ವರೆಗೂ ಅಗಲ ಬೇಕಾಗುತ್ತೆ. ಮತ್ತೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಟ್ಯೂಬಿಂಗ್ ಅಂತ ಹೇಳ್ತೀವಿ, ಟ್ಯೂಬಿಕಲ್ ಅಂತ. ಆ ಟ್ಯೂಬಿಂಗ್ ಹಿಂದಿದ್ದಲ್ಲ, ಹೀಗೆ ಹೊಸದಾಗಿ ಬಂದಿದೆ. ಆ ಟ್ಯೂಬ್ಸ್ ಅನ್ನ ಅಳವಡಿಸ್ಬಿಟ್ರೆ ಹಸು ಎದ್ದಾಗ ಬೇರೆ ಹಸುಗಳ ಕೆಚ್ಚಿನ ಮೇಲೆ ಕಾಲ್ ಮಾಡಬಹುದು, ಮತ್ತೆ ಡ್ಯಾಮೇಜ್ ಮಾಡೋದೆಲ್ಲ ತಪ್ಪುತ್ತೆ. ಅದಕ್ಕೋಸ್ಕರ ನಾವು ಸಪ್ರೇಟ್ ಆಗಿ ಕಬ್ಬನ ಟ್ಯೂಬ್ ಅನ್ನ ಊರ್ಬೇಕು ಸಪ್ರೇಟ್ ಆಗೋದಕ್ಕೆ. ನಾನು ಹೇಳುವಾಗ ನೀವು ಮನಸ್ಸಲ್ಲಿ ಒಂದು ಇದು ಮಾಡ್ಕೋಬೇಕು, ಚಿತ್ರಣ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರ್ಬೇಕು, ಅವಾಗ ಗೊತ್ತಾಗ್ತದೆ. ಕೆಲವು ಸೆಟ್ಗಳು ಸಹ ನೀವು ನೋಡಿ ತಿಳ್ಕೋಬಹುದು ಈಗ ಮಾಡ್ಬೇಕು ಅಂತ. ಗಟ್ಟರ್ ಮತ್ತೆ ಲಿಕ್ವಿಡ್ ಮೆನ್ಯೂರ್, ಏನು ಗಂಟಲ ನೀರು ಹೊರದೋಕೆ ಕೆಳಗಡೆ ಗಟ್ಟರ್ ಮಾಡ್ಬೇಕಾಗ್ತದೆ. ಅದು ಒಂದು 1 ಅಡಿ ಅಗಲ ಇರ್ಬೇಕಾಗ್ತದೆ. ತುಂಬಾ ಸ್ಮೂತ್ ಆಗಿ ಸ್ಲೋಪ್ ಕೊಡ್ಬೇಕು. 3 ಮೀಟರ್ಗೆ 3 ಸೆಂಟಿಮೀಟರ್ ಅಷ್ಟು ಸ್ಲೋಪ್ ಅನ್ನ ಕೊಟ್ರೆ ಎಲ್ಲ ಆ ಲಿಕ್ವಿಡ್ ಮೆನ್ಯೂರ್ ಹರಿದು ಹೋಗ್ತದೆ. ಮತ್ತೆ ಸೆರಡಿ ಮುಂದ್ಗಡೆ ಮೇವು ಹಾಕೋದಕ್ಕೆ 1 ಅಡಿ ಎತ್ತರ ಸಾಕು, 2.5 ಅಡಿ ಆಗಲ್ಲ. ಅದು ಮುಂದ್ಗಡೆ ಗೋಡೆ ಸೆರಣಿಯಿಂದ ಮುಂದಕ್ಕಿದೆಯಲ್ಲ, ಅದೊಂದು 2 ಅಡಿ ಎತ್ತರ. ಮತ್ತೆ ಮಧ್ಯದಲ್ಲಿ 1.5 ಮೀಟರ್ ಇಂದ 3 ಮೀಟರ್ ಅಷ್ಟು ಅಗಲ ಇರ್ಬೇಕು. ಅದು ಮಧ್ಯದಲ್ಲಿ ಉಪ್ಕೊಂಡಿರ್ಬೇಕು, ಯಾವ್ದಾದ್ರು ನೀರು ಅದು ಇದು ಗಂಜಲ ಬಿದ್ರೆ ಆ ಕಡೆ ಈ ಕಡೆ ಚರಂಡಿಗೆ ಅಂದ್ರೆ ಗಟ್ಟರ್ಗೆ ಹರಿದು ಹೋಗಂಗ್ ಇರ್ಬೇಕು. ಈ ತರ ನಾವು ಕಟ್ಕೋಬೇಕು. ಮತ್ತೆ ರೂಪ ವಿಷಯಕ್ಕೆ ಬಂದ್ರೆ ಸೆಂಟ್ರಲ್ಲಿ ಒಂದು 12 ಅಡಿ ಹೈಟ್ ಇರ್ಬೇಕು. ಮತ್ತೆ ಸೂರಲ್ಲಿ 8 ಅಡಿ ಅಷ್ಟು ಹೈಟ್ ಇರ್ಬೇಕು. ಸೂರು 3 ಅಡಿಯಷ್ಟು ಹೊರಗಡೆ ಚಾಚ್ಕೊಂಡಿರ್ಬೇಕು ಮಳೆ ಬಿದ್ದಾಗ, ಅದು ಎತ್ತಿ ಹೊಡಿಬಾರ್ದು ಅಂತೇಳಿ. ಮತ್ತೆ ಗೋಡೆ ಒಂದು 3 ಅಡಿ ಇದ್ರೆ ಸಾಕು. ಅದ್ರ ಮೇಲೆ ಮೆಸ್ ಹಾಕಿ, ಕಬ್ಬಿಣದ ಒಂದು ದಪ್ಪ ಮೆಸ್ ಹಾಕಿ, ಸೊಳ್ಳೆಯ ಒಂದು ಪರದೆಯನ್ನ, ಕಬ್ಬಿಣದ ಮೆಸ್ಗಳು ಬೇಕಾದಷ್ಟು ಬರ್ತವೆ, ಅದನ್ನ ಹಾಕಿದ್ರೆ ಬಹಳ ಒಳ್ಳೇದು. ಮತ್ತೆ ಎರಡ್ ಕಡೆನು ನೀವೇನು ಡಬಲ್ ರೋ ಮಾಡ್ಕೊಂಡಿದ್ರೆ ಎರಡ್ ಕಡೆನು ಫಾಗರ್ ಅನ್ನ ಅಳವಡಿಸಿ ಅಲ್ಲಿಗೆ ಒಂದು ಪ್ಯಾನಲ್ ಆಟೋಮ್ಯಾಟಿಕ್, 15-20 ನಿಮಿಷಕ್ಕೆ ಒಂದ್ಸರಿ ಆಟೋಮ್ಯಾಟಿಕ್ ಆನ್ ಆಗೋದು ಮೋಟರ್ ನೀರನ್ನ ಸ್ಪ್ರೇ ಮಾಡಕ್ಕೆ ಫಾಗರ್ ಅನ್ನ ನಾನು ಇಲ್ಲಿ ಹೇಳ್ತಾ ಇದೀನಿ. ಮತ್ತೆ ಅದ್ರ ಮೇಲ್ಗಡೆ ಫ್ಯಾನ್ ಇದ್ರೆ ಬಹಳ ಒಳ್ಳೇದು, ಯಾಕಂದ್ರೆ ಹೀಟ್ ಸ್ಟ್ರೆಸ್ ಈ ಒಂದು ರಾಸುಗಳಿಗೆ ಬಹಳ ಆಗ್ತಾ ಇರ್ತದೆ. ಹೀಟ್ ಸ್ಟ್ರೆಸ್ ಆದ್ರೆ ಹಾಲಿನ ಉತ್ಪತ್ತಿ ತುಂಬಾ ಕಡಿಮೆ ಆಗುತ್ತೆ ಬ್ಯಾಸ್ಕಿನಲ್ಲಿ. ನೀವು ಒಳ್ಳೆ ಆಹಾರವನ್ನ ಕೊಟ್ಕೊಂಡು ಬ್ಯಾಸ್ಕಿನಲ್ಲಿ ಈ ತರ ಶೆಡ್ ಅಲ್ಲಿ ಕಟ್ಟರೆ ಯಾವಾಗಲೂ ಎಷ್ಟು ಕಡಿಮೆ ಆಗುದಿಲ್ಲ, ತುಂಬಾ ಕಡಿಮೆ ಆಗ್ತದೆ ಬೇಸ್ಗೆನಲ್ಲಿ, ಅಷ್ಟೊಂದು ಕಡಿಮೆ ಆಗುದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ನಿಮ್ಗೆ ತಿಳಿಸ್ತಾ ಇದೀನಿ. ಫಾಗರ್ ಅಂದ್ರೆ ಮಿಸ್ಟ್ ತರ ಸ್ಪ್ರೇ ಮಾಡ್ತಾ ಇರ್ತದೆ ಆಟೋಮ್ಯಾಟಿಕ್ ಆಗಿ. ಅದನ್ನ ಏನು ಆಟೋಮ್ಯಾಟಿಕ್ ಕಂಟ್ರೋಲ್ ಪ್ಯಾನಲ್ ಒಂದ್ ಇರ್ತದೆ, ಅದಕ್ಕೆ ಒಂದು ಪಂಪಿಂಗ್ ಮೋಟರ್ ಇರ್ತದೆ, ಆ ವಾಟರ್ ಟ್ಯಾಂಕ್ಗೆ ಅದನ್ನ ಕನೆಕ್ಷನ್ ಕೊಟ್ಟಿರ್ತೀವಿ. ಅಲ್ಲಿಂದ ಒಂದು 1/2 ಗಂಟೆಗೆ ಒಂದ್ಸರಿ ನೀರ್ ಸ್ಪ್ರೇ ಮಾಡುತ್ತೆ, ಮತ್ತೆ ಫ್ಯಾನ್ ಸಹ ತಿರುಗ್ತಾ ಇರ್ತವೆ. ಹಾಗಾಗಿ ಹಸುಗಳು ಕೂಲ್ ಆಗಿರ್ತವೆ. ಹಸುಗಳು ಕೂಲ್ ಆಗಿದ್ದಷ್ಟು ಅಂದ್ರೆ ಇವು ಯಾವ ಟೆಂಪರೇಚರ್ ಹೆಚ್ಚಿಗೆ ಕಾಲ್ ಕೊಡ್ತೇವೆ ಅಂದ್ರೆ ಒಂದು 8-15 ಡಿಗ್ರಿ ಟೆಂಪರೇಚರ್ ಇದ್ದಾಗ ವಾತಾವರಣ, ಈವನ್ 16 ಡಿಗ್ರಿ ವರೆಗೂ ಹಾಲನ್ನ ಚೆನ್ನಾಗಿ ಕೊಡ್ತವೆ. ಆಮೇಲೆ ಮುಂದಕ್ಕೆ ಅವು ಅಷ್ಟೊಂದು ಕಂಫರ್ಟಬಿಲಿಟಿ ಇರಲ್ಲ. 24 ಡಿಗ್ರಿ ಆದ್ಮೇಲೆ 1 ಡಿಗ್ರಿ ರೈಸ್ ಆದಂಗೆ ಫೀಡ್ ಕನ್ಸಂಪ್ಷನ್ ಕಡಿಮೆ ಆಗ್ತಾ ಹೋಗ್ತದೆ. ಅವಾಗ 27 ಡಿಗ್ರಿ ಆದ್ಮೇಲೆ ಅವಕ್ಕೆ ಹೀಟ್ ಸ್ಟ್ರೆಸ್ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೋಬೇಕು ಅಂತ ನಮ್ಗೆ ಹೇಳ್ತಾ ಇದೀನಿ. ಮೇಲ್ಗಡೆ ಸೀಟ್ ಯಾವ್ದು ಹಾಕ್ಬೋದು ಅಂದ್ರೆ ಕಲ್ನಾ ಸೀಟೆ ಒಳ್ಳೇದು. ಅದು ಅದಕ್ಕಿಂತ ಉತ್ತಮವಾದ್ದು ಟೈಲ್ಸ್. ಟೈಲ್ಸ್ ಅಲ್ಲಿ ಹೀಟ್ ಸ್ಟ್ರೆಸ್ ಅಷ್ಟೊಂದು ಆಗಲ್ಲ. ಎರಡನೇ ಉತ್ತಮವಾದ್ದು ಅಂದ್ರೆ ಕಲ್ನಾರ್ ಸೀಟ್. ನೀವು ಜಿಂಕ್ ಸೀಟ್ ಇಂಥವೆಲ್ಲ ಹಾಕೋದಾದ್ರೆ ಚೀಪ್ ಅಲ್ಲಿ ಸಿಗುತ್ತೆ. ಆದ್ರೆ ಫಾಲಿಂಗ್ ಸೀಲ್ ಫಾಲಿಂಗ್ ಅಂತೆಲ್ಲ ಮಾಡ್ತೀವಲ್ಲ, ಅದ್ ಮಾಡ್ಬೇಕಾಗ್ತದೆ. ಥರ್ಮೋಕೋಲ್ ಹಾಕಿ ಸೀಲ್ ಫಾಲಿಂಗ್ ಇಡಬೇಕಾಗ್ತದೆ. ಅದು ಸ್ವಲ್ಪ ನಿಮ್ಗೆ ಅಡಿಷನಲ್ ಕಾಸ್ಟ್ ಆಗ್ಬಹುದು. ನಾನು ಹೇಳ್ದಂಗೆ ಈ ತರ ಮಾಡೋದ್ರಿಂದ ಏನು ಸ್ವಲ್ಪ ಅನುಕೂಲ ಇದೆ, ಟೈಲ್ಸ್ ಹಾಕೋದು, ಕಲ್ನಾರ್ ಸೀಟ್ ಹಾಕಿ, ಫ್ಯಾನ್ ಮತ್ತೆ ಈ ಫಾಗರ್ ಅನ್ನ ಅಳವಡಿಸ್ಕೊಳ್ಳೋದ್ರಿಂದ ಈ ಸ್ಟ್ರೆಸ್ ಅಷ್ಟೊಂದು ಆಗುದಿಲ್ಲ. ನಾವು ಯಾಕೆ ಕಲ್ಲನ್ನ ನೀವು ಹಾಕ್ಬೇಕು ಅಂತ ಹೇಳ್ತೀನಿ, ನಾವು ಅಗದ ಬಿಟ್ಟು ಕೆಳಗಡೆಗೆ ಆ ದಪ್ಪ ದಪ್ಪ ಕಲ್ಲುಗಳು ಹಾಕೋದ್ರಿಂದ ಫ್ಲೋರ್ ಮಾಡುವಾಗ ಅಲ್ಲಿ ಗಾಳಿ ಸೇರ್ಕೊಳ್ಳುತ್ತೆ. ಗಾಳಿಯ ಒಂದು ಪ್ಯಾಕೆಟ್ ಒಳಗಡೆ ಆಗ್ತದೆ. ಹಸುಗಳು ಕೆಳಗಡೆ ಮಲಿಕೊಂಡಾಗ ಕೆಡ್ಕೊಂಡಾಗ ಚಳಿಗಾಲದಲ್ಲಿ ಬೆಚ್ಚನೆಯ ವಾತಾವರಣ ಮತ್ತೆ ಬೇಸಿಗೆಗಾಲದಲ್ಲಿ ತಂಪನೆಯ ಒಂದು ವಾತಾವರಣ ಆಗುವಂಗೆ ಅವು ನೋಡ್ಕೊಳ್ತವೆ. ಯಾಕೆ ಅಂತಾರೆ, ಅದು ಒಂಥರ ಥರ್ಮೋಸ್ಟಾಟ್ ಆಗಿ ಕೆಲಸ ಮಾಡುತ್ತೆ ಗಾಳಿ. ಅದು ಇನ್ಸುಲೇಟರ್ ಆಗಿರೋದ್ರಿಂದ ಬೆಚ್ಚನೆಯ ವಾತಾವರಣ ಕೊಡ್ತದೆ. ಅದಕ್ಕೋಸ್ಕರ ನಾನು ದಪ್ಪ ದಪ್ಪ ಈ ಕಲ್ಲುಗಳನ್ನ ಕೆಳಕ್ ಹಾಕಿ ಆಮೇಲೆ ಕಾಂಕ್ರೀಟ್ ಹಾಕಿ. ಮತ್ತೆ ಈ

ನಾಲ್ಕು ಒಳ್ಳೆ ಸಣ್ಣ ಸಣ್ಣ ಲೋಟಕ್ಕೆ ಹಾಲು ಕರ್ಕೊಂಡು ಕಾಯಿಸ್ಕೋಬೇಕು, ಕಾಯಿಸ್ಬೇಕು ಮದ್ ಮಧ್ಯೆ, ಯಾವಾಗ ಅವಾಗ, ಪ್ರತಿ ದಿವಸ ಮಾಡಕ್ಕಾಗಲ್ಲ. ಕಾಯಿಸಿ ನೋಡ್ಬೇಕು, ಏನಾದ್ರು ಕರ್ಡ್ ಆದ್ರೆ ಅಂದ್ರೆ ಗಂಟು ಗಂಟು ಏನಾದ್ರು ಆದ್ರೆ ಒಂದ್ ಎರಡು ನಿಮಿಷ ಕಾಯಿಸಿ ನೋಡಿದಾಗ ಗಂಟು ಆಗ್ತದೆ. ಅವಾಗ ಕಿತ್ತಲ್ ಬಾವು ಹಾಕ್ಬೇಕಂತ ಹಾಕಿ ಇಡ್ಬೇಕು. ಬೆಳಿಗ್ಗೆ ಆದ್ರೆ ಸಾಯಂಕಾಲ ಅದನ್ನ ಹಾಲನ್ನ ಕರೆದು ಹೊರಗೆ ಸುರಿಬೇಕು. ಅಕ್ಕಿನ ಮುಖ್ಯವಾಗಿ ಇನ್ನೊಂದು ಮಾಡೋದು ಬಹಳ ಸುಲಭ. ಪಿ ಎಚ್ ಪೇಪರ್ ಎಲ್ಲೋ ಕಲರ್ ಇರ್ತದೆ, ಪಿ ಎಚ್ ಪೇಪರ್ ಅಂತ ಹೇಳ್ತಾರೆ, ತಗೊಂಡ್ ಮನೇಲಿ ಇಟ್ಕೊಂಡ್ಬಿಟ್ಟು ಹಾಲನ್ನ ಕಲ್ಬಿಟ್ಟು ನಾಲ್ಕು ಕೆಸರಿಂದ ಅದನ್ನ ಅಡ್ಡಿ ನೋಡಿದ್ರೆ ಎಲ್ಲೋ ಕಲರ್ ಇದ್ದದ್ದು, ಗ್ರೀನ್ ಇರ್ಬೋದು, ಬ್ಲೂ ಆಗ್ತದೆ, ಅವಾಗ ಸೂಕ್ಷ್ಮ ಜೀವಿಗಳು ಒಳಗಡೆ ಇದಾವೆ. ನಾವು ಇದನ್ನ ಹಾಕಿ ಪರಿಹಾರ ಮಾಡ್ಕೊಬೇಕು. ಮತ್ತೆ ನಾವು ಹಾಲು ಕರೆಯುವಾಗ ಆದ್ರೂ ಹೆಂಗಾಗ್ತಾ ಇರ್ತವೆ, ನಾವು ಸ್ವಚ್ಛತೆಯನ್ನ ಕಾಪಾಡಬೇಕು. ಅದಕ್ಕೆ ಇನ್ನೊಂದು ಮುಂಜಾಗ್ರತೆ ಕ್ರಮ ಇದೆ, ಹಾಲು ಕರೆದು ಮಲಗುತ್ತೆ, ಮಲಗದ ತಕ್ಷಣ ಟೀತ್ ಏನ್ ತೊಟ್ಟು ಓಪನ್ ಆಗುತ್ತೆ, ಆ ಓಪನ್ ಆದ್ಮೇಲೆ ಸೂಕ್ಷ್ಮ ಜೀವರು ಹೊರಗಡೆ ಎಂಟ್ರಿ ಆಗುತ್ತೆ. ಅದಕ್ಕೆ ಅದು ಕೆಡ್ಕೋಕಿಲ್ದಂಗೆ ನಾವು ನೋಡ್ಕೋಬೇಕು. ಕರೆದ ಒಂದು ತಕ್ಷಣ ಅದು ಇಷ್ಟವಾಗಿರ್ತಕ್ಕಂಥ ಮೇವನ್ನ ಹಾಕಿದ ಆದ್ಮೇಲೆ ಹಸುಗಳಿರ್ಬೋದು, ಹುಷಾರ ಇರ್ಬೋದು, ಮೇತ ನಿಂತಿರುತ್ತೆ. ಒಂದು 15-20 ನಿಮಿಷ ಆದ್ಮೇಲೆ ಆ ಮ್ಯಾಣ ಉತ್ಪತ್ತಿಯಾಗಿ ಅಜೀಟು ಕ್ಲೋಸ್ ಆಗ್ತದೆ, ಆವಾಗ ಕೆಸರುಬಾವು ಆಗೋದು ತಡಿಬಹುದು. ಮತ್ತೆ ಪೊಟಾಸಿಯಂ ಪರ್ಮಾನೆಂಟ್ ದ್ರಾವಣದಿಂದ ಅರ್ಧ ಬಕೆಟ್ ನೀರಿಗೆ ಒಂದ್ ಎರಡ್ ಮೂರು ಅರಳು ಪೊಟಾಸಿಯಂ ಕ್ರಿಸ್ಟಲ್ ಸಿಗ್ತದೆ, ಅದನ್ನ ತಕೊಂಡು ಹಾಕಿ ತಿರುಗಿಸಿ ನಾವು ಕೊಡೋದ್ರಿಂದ ಅದನ್ನ ಸಿಹಿ ನೇಳೆ ಬಣ್ಣ ನಾವು ಹಾಲನ್ನ ಕರಿಬೇಕಾಗುತ್ತೆ. ಮತ್ತೆ ಈ ತರ ಹಾಲ್ ಕರ್ದ ಮತ್ತೆ ಅದೇ ದ್ರಾವಣ ತೊಳೆದು ಮತ್ತೆ ಟೀಟ್ ಇನ್ಫ್ಯೂಷನ್ಸ್ ಅಥವಾ ಟೀಟ್ ಸ್ಪ್ರೇ ಅಂತ ಮಾರ್ಕೆಟ್ ಸಿಗುತ್ತೆ, ಅದನ್ನ ಸ್ಪ್ರೇ ಮಾಡಿಬಿಟ್ರೆ ಸುಲಭವಾಗೋದು ಕಡಿಮೆ ಆಗ್ತದೆ. ಈಗ ಇನ್ನೊಂದು ಮಾಹಿತಿ ಬೇಕು ಮಹಾದೇವಯ್ಯ ಅವರು, ಈಗ ಗರ್ಭ ಧರಿಸಿದಂತಹ ಹಸುವಿನ ನಿರ್ವಹಣೆ ಆ ಬಗ್ಗೆ ಎಂದಿಷ್ಟು ಹೇಳಿ. ಈಗ ಗರ್ಭ ಧರಿಸಿದ ರಾಸುಗಳನ್ನ ನಿರ್ವಹಣೆಯನ್ನು ಸಹ ಹೇಳ್ತೀನಿ. ಮೊದಲನೇದಾಗಿ ಹಸು ಏನು ಬೆಳವಣಿಗೆ ಆಗ್ತದ, ಒಂದು ವರ್ಷಕ್ಕೆ ಈಟಿಗೆ ಬಂದ್ಬಿಡುತ್ತೆ, ಚೆನ್ನಾಗಿ ಸಾಕಿದ್ರೆ ಕರು ಅದು ಕರೆಸಿ ಈಟಿಗೆ ಬಂದ್ಬಿಡುತ್ತೆ. ಆವಾಗ ಇನ್ಸಮಿನೇಷನ್ ಮಾಡಿಸ್ತೀವಿ, ಮಾಡಿಸಾದ್ಮೇಲೆ ಅದು ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಒಳ್ಳೇದು, ನ್ಯಾಚುರಲ್ ಇನ್ಸಮಿನೇಷನ್ ಇಂದ ಸುಮಾರು ರೋಗಗಳೆಲ್ಲ ಬರ್ತದೆ, ಬಿಲ್ಲೆಲ್ಲ ಇಟ್ಕೊಂಡಿದ್ರೆ ಅದು ರೋಗಗಳು ಬರ್ತವೆ ಅಂತ ಹೇಳಿ. ಇತ್ತೀಚೆಗೆ ಕೃತಕ ಗರ್ಭಧಾರಣೆ ಬಹಳ ಒಳ್ಳೇದು ಅಂತ ಇದೆ, ಮಾಡಿಸಿ. ಮಾಡಿಸಾದ್ಮೇಲೆ ಒಂದು 2 ತಿಂಗಳು ಬಿಟ್ಕೊಂಡು ಟೆಸ್ಟ್ ಮಾಡಿಸಿ, ಡಾಕ್ಟರ್ ಕೈಲಿ ಟೆಸ್ಟ್ ಮಾಡಿಸಿ. ಡಾಕ್ಟರ್ ಅವ್ರು ಸಿಗೋದಿಲ್ಲ ಕೆಲವು ಸಂದರ್ಭಗಳು, ಆಗ ನೀವೇನ್ ಮಾಡಿ ಅಂತಂದ್ರೆ ಈಗ ಅದರಲ್ಲಿ ಗಂಜಲ ಸಿಗುತ್ತಲ್ಲ, ಆ ಗಂಜಲವನ್ನ ಒಂದೆರಡು ಬಟ್ಟೆ ಮೇಲೆ ಏನು ಎರಡು ಬಟ್ಟೆ ತಗೊಳ್ಳಿ, ಅಥವಾ ಈ ಮೊಳಕೆಯನ್ನ ಪರೀಕ್ಷೆ ಮಾಡ್ತಕ್ಕಂತ ಪೇಪರ್ ಸಿಗುತ್ತೆ, ಅದಕ್ಕೆ ನೀರಿಗೆ ಹದ್ದಿ ಅದನ್ನ ಯಾವ್ದಾದ್ರು ಗ್ಲಾಸ್ ಒಂದು ಪ್ಲೇಟ್ ಮೇಲೆ ಹಾಕಿ, ಅದಕ್ಕೆ ಒಂದು 4 ಗೋಧಿ ಕಾಳು ತಕೊಳ್ಳಿ, ಒಂದ್ 8 ಗೋಧಿ ಕಾಳು ತಕೊಳ್ಳಿ, ಅದನ್ನ ಈ ಗಂಜಲ ಇದೆಯಲ್ಲ ಆ ಗಂಜಲಕ್ಕೆ ಒಂದು ಭಾಗ ಗಂಜಲಕ್ಕೆ 4 ಭಾಗ ನೀರನ್ನ ಸೇರಿಸಿ, ಆ ಗಂಜಲ ನೀರನ್ನ ಒಂದು ಭಾಗ ಗೋಧಿ ಕಾಳಕ್ಕೆ ಸ್ಪ್ರೇ ಮಾಡಿ ಇಡಿ, ಇನ್ನೊಂದು ಪ್ಲೇಟ್ಗೆ ಬರೀ ನೀರನ್ನ ಹಾಕಿಡಿ ಗೋಧಿ ಕಾಳು. ಈಗ ಹಾಕಿಟ್ಟಾಗ ಈ ಗೋಧಿ ಕಾಳು ಗಂಜಲ ಹಾಕಿರ್ತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ, ಬಂದ್ರು ಅದು ಮೊಳಕೆಯದಲ್ಲೇ ಇರ್ತದೆ, ಹೆಚ್ಚಿಗೆ ಉದ್ದಕ್ಕೆ ಬೆಳೆದಿರೋದಿಲ್ಲ, ಬೇರೆದಾದ್ರೆ ಬೆಳೆದಿರ್ತದೆ, ಬೇರೆ ಬರೀ ನೀರಾಗಿದೆ. ಈಗ ನೀವ್ ಏನ್ ತಿಳ್ಕೊಬೇಕು ಅಂತಂದ್ರೆ, ಈ ಗಂಜಲ ನೀರ ಹಾಕಿರೋ ಗೋಧಿ ಕಾಳು ಸರಿಯಾಗಿ ಬಂದಿಲ್ಲ ಅಂತ ಅಂದ್ರೆ ಅದು ಗರ್ಭ ಕಟ್ಟಿದೆ ಅಂತ. ಇದು ನಮ್ಮ ಯೂನಿವರ್ಸಿಟಿ ಅವರು ಮಾಡಿರ್ತಕ್ಕಂತ ಪುಣ್ಯಕೋಟಿ ಅಂತಕ್ಕಂತ ಒಂದು ಗರ್ಭ ಪರೀಕ್ಷೆ ವಿಧಾನ. ಇದರಲ್ಲಿ ಬರೀ 2 ಹೇಳಿದೆ ನಾನು, 3 ಮಾಡ್ಕೊಳ್ಳೋದು ಒಳ್ಳೇದು. ಇನ್ನೊಂದು ಗರ್ಭ ಧರಿಸದೇ ಇರ್ತಕ್ಕಂತ ಗಂಜಲವನ್ನು ತಕೊಂಡು ಅದಕ್ಕೂ ಸಹ 1 ಭಾಗಕ್ಕೆ 4 ಭಾಗ ನೀರು ಸೇರಿಸಿ ಆ ನೀರನ್ನ ಗೋಧಿ ಕಾಳು ಸ್ಪ್ರೇ ಮಾಡಿ ಗಾಜಿನ ಒಂದು ತಟ್ಟೆಯಲ್ಲಿ ಹಾಕಿಟ್ರೆ ಅದರಲ್ಲಿ ಮೊಳಕೆ ಚೆನ್ನಾಗಿ ಬಂದಿರ್ತದೆ, ಮೊಳಕೆ ಬಂದಿರ್ತದೆ. ಇದಕ್ಕಿಂತ ಏನು ಗರ್ಭ ಧರಿಸಿರ್ತಕ್ಕಂತ ಗಂಜಲಕ್ಕಿಂತ ಅದರಲ್ಲಿ ಹೆಚ್ಚಿಗೆ ಮೊಳಕೆ ಬಂದಿರ್ತದೆ, ಇನ್ನೊಂದ್ರಲ್ಲಿ ಬಂದಿರೋದಿಲ್ಲ. ಯಾವ್ದು ಪರೀಕ್ಷೆ ಮಾಡ್ಬೇಕು ಅಂತ ಇದ್ದೀರೋ ಅದರಲ್ಲಿ ಬಂದಿರೋದಿಲ್ಲ, ಅವಾಗ ನೀವು ತಿಳ್ಕೊಬೇಕು ಹೆಸರು ಗರ್ಭ ಕಟ್ಟಿದೆ ಅಂತ. ಇದು ರೈತರೇ ಮಾಡುವಂತ ಸುಲಭವಾದ ವಿಧಾನ. ಈಗ ಆದ್ಮೇಲೆ ನೀವು ರಾಸುಗಳಿಗೆ ಚೆನ್ನಾಗಿ ಮೇವನ್ನ ಕೊಡ್ತಾ ಹೋಗ್ಬೇಕು, ಒಂದ್ 2-3 ಕೆಜಿಯಷ್ಟು ಪಶುವಾರ ಕೊಟ್ಕೊಂಡು ಯಥೇಚ್ಛ ಹುಲ್ ಕೊಟ್ಕೊಂಡು ಸಾಕ್ಬೇಕು ಚೆನ್ನಾಗಿ. ಯಾಕೆ ಅಂತಂದ್ರೆ ಕರು ಹಾಕದ ಒಂದು 40 ದಿವಸದವರೆಗೂ ಅದು

ಕುರುಗಳ ಪ್ರಾರಂಭಿಕ ಆಹಾರವನ್ನು ಪ್ರಾರಂಭ ಮಾಡಬೇಕು. ಅದು ಸಿಗುತ್ತೆ ಕಾಫ್ ಸ್ಟಾರ್ಟ್ ಅಂತ, ಅದನ್ನ ಹಾಲಿನೊಳಕ್ಕೆ ಹಾಕಿ ಕುಡಿಸ್ತಾ ಇರಬಹುದು. ಆಮೇಲೆ ಮೂತಿಗೂ ಸ್ವಲ್ಪ ಪುಡಿಯನ್ನ ಪಶು ಆಹಾರವನ್ನ ಉಜ್ಜಿಬಿಟ್ಟು ಬಿಡಬೇಕು. ಅದು ಒಂದೆರಡು ಮೂರು ದಿವಸ ಹಂಗೆ ನೋಡಿ ಅಕ್ವೆಂಟ್ ಆಗತ್ತೆ. ಅವಾಗ ಪಶುವಾರ ಕೊಡ್ತಾ ಇದ್ದಂಗೆನೆ ಗರಿಕೆ ಹುಲ್ಲೊಂದಷ್ಟು ಕೊಡ್ಬೇಕು. ಚೆನ್ನಾಗಿರೋ ಹುಲ್ಲು ಹಸ್ತುಲ್ಲನ್ನ ಅದನ್ನು ಇದನ್ನು ಮೇಯ್ಕೊಂಡು ಅದು ಬೆಳೀತದೆ. ಏನಾದ್ರು ಗರಿಕೆ ಹುಲ್ಗೆ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಅದು ತಿಂದನ್ನೇ ಬಿಟ್ಬಿಟ್ರೆ ನೀವು ಕಟ್ ಇನಾಕ್ಯುಲೇಷನ್ ಅಂತಕ್ಕಂತ ಒಂದು ಕ್ರಿಯೆಯನ್ನ ಮಾಡ್ಬೇಕು. ದೊಡ್ಡ ರಾಸುಗಳು ತಾಯಿ ಹಸು ಇರ್ಬೋದು, ಅದು ಮಿಲ್ಕ್ ಆಗ್ತಾ ಇದ್ದಾಗ ಅದನ್ನ ಡಿಸ್ಟರ್ಬ್ ಮಾಡಿ ಅದ್ರ ಗಲ್ಲ ಇಟ್ಕೊಂಡ್ಬಿಟ್ಟು ಆ ಮಿಲ್ಕ್ ಅನ್ನ ಈಚೆ ತಕೊಂಡ್ಬಿಟ್ಟು ಅದನ್ನ ಒಂದು ಲೋಟಕ್ಕೆ ಇಂಟ್ಕೊಂಡು ಆ ರಸವನ್ನ ಡೈಲಿ ಒಂದೊಂದು ಒಳ್ಳೆ ಅಷ್ಟು ಕುಡಿಸಿದ್ರೆ ಅದ್ರಲ್ಲಿ ಬ್ಯಾಕ್ಟೀರಿಯಾ ಇರ್ತವೆ, ರೂಮನ್ ಬ್ಯಾಕ್ಟೀರಿಯಾ ಇರ್ತವೆ ಹೊಟ್ಟೆಲಿ ಇರ್ತಕ್ಕಂತ ಸೂಕ್ಷ್ಮ ಜೀವಿಗಳು. ಈ ಕರುವಿಗೆ ಹೋದಾಗ ಕರುವಿನ ಹೊಟ್ಟೆಗೆ ಹೋದಾಗ ಅದು ಈ ಹುಲ್ಲನ್ನ ಮೇಯ್ಬೇಕು ಹುಲ್ ಬೇಕು ಅನ್ನೋ ಆಸೆ ಬರ್ತದೆ. ಆಗ ಆ ಹುಲ್ಲನ್ನ ಕೊಟ್ಟರೆ ನೀವು ಗರಿಕೆ ಹುಲ್ ಇರ್ಬೋದು, ಲೆಕ್ಯೂಮ್ಸ್ ಮತ್ತೆ ಏ ಅಂತ ಹೇಳ್ತೀವಿ ನೆರಳಲ್ಲಿ ಒಣಗಿಸಿರ್ತಕ್ಕಂತ ಒಣಹುಲ್ಲು ಇದೆಲ್ಲ ಧಾನ್ಯದ ಮೇವು ಕರುಗಳಿಗೆ ಒಳ್ಳೆ ಆಹಾರ ಇದನ್ನ ಕೊಟ್ರೆ ಅವು ಚೆನ್ನಾಗಿ ಬೆಳವಣಿಗೆಯನ್ನ ಕಾಣ್ತವೆ. ಮತ್ತೆ ಎರಡನೇ ತಿಂಗಳಿಂದ ನಾವು ಏನು ಈ ಎರಡನೇ ವಾರದಿಂದ ನಾವು ಪಶು ಆಹಾರ ಅದೇ ಪ್ರಾರಂಭಿಕ ಕರುಗಳ ಆಹಾರ ಗರಿಕೆ ಹುಲ್ಲು ಇದು ಕೊಟ್ಟಾಗೇನೆ ನೀರು ಸಹ ಕೊಡ್ಬೇಕು. ಜೊತೆಗೆ ಇವೆಲ್ಲ ಕೊಡ್ತಾ ಇದ್ದಂಗೆನೆ ಗರಿಕೆ ಹುಲ್ಲು ಯಾವಾಗ ಕೊಟ್ವಿ ನಾವು ಹೊಟ್ಟೆ ಹುಳಿನ ಒಂದು ಬಾಧೆ ಪ್ರಾರಂಭ ಆಗ್ಬಹುದು. ಅಲ್ಲಿ ಇಲ್ಲಿ ಮೊಟ್ಟೆ ಇರ್ತವೆ ಹುಲ್ಲಲ್ಲಿ ಏನು ಜಂತುಗಳ ಮೊಟ್ಟೆಗಳು, ಆವಾಗ ಆ ಜಂತುಗಳ ಅದರಲ್ಲಿ ಇನ್ಫೆಸ್ಟೇಷನ್ ಆಗಿ ಶುರು ಹಚ್ಕೋಬಹುದು. ಅದಕ್ಕೋಸ್ಕರ ನೀವು ಮೂರನೇ ವಾರದಿಂದ ಆ ಜಂತುಗಳನ್ನ ಔಷಧಿನೂ ಸಹ ಕೊಡ್ಬೇಕು. ಹಿಂಗೆ ಕೊಟ್ಕೊಂಡು ಹೋಗ್ತಾ ಇದ್ದಂಗೆ ಎರಡನೇ ತಿಂಗಳು ಬತ್ತು ಅಂತ ಇಟ್ಕೊಳ್ಳಿ. ಆಗ ಹಾಲು ಎಷ್ಟು ಕೊಡ್ತಾ ಇದ್ರಿ, ಈಗ ಮೂರ್ ಲೀಟರ್ ಕೊಡ್ತಾ ಇದ್ರಿ, ಎರಡು ಲೀಟರ್ ಬನ್ನಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದ್ ಲೀಟರ್ ಬನ್ನಿ. ಮತ್ತೆ ಪಶು ಆಹಾರವನ್ನ ಸ್ವಲ್ಪ ಜಾಸ್ತಿ ಮಾಡ್ಬೇಕು, ಬೆಳಿಗ್ಗೆ 300 ಗ್ರಾಮ್ ಸಾಯಂಕಾಲ 300 ಗ್ರಾಮ್ ಪಶು ಆಹಾರ ಮತ್ತೆ ಹಸಿರು ಹುಲ್ಲು ಈ ತರ ಕೊಟ್ಕೊಂಡು ಹೋಗ್ಬೇಕು ಕುಡಿಯುವಷ್ಟು ನೀರು. ಮತ್ತೆ ಮೂರನೇ ತಿಂಗಳಿಗೆ ಬೆಳಿಗ್ಗೆ ಅರ್ಧ ಸಾಯಂಕಾಲ ಅರ್ಧ ಹಾಲು, ಜೊತೆಗೆ ಬೆಳಿಗ್ಗೆ 1/2 ಕೆಜಿ ಸಾಯಂಕಾಲ 1/2 ಕೆಜಿ ಪಶು ಆಹಾರ ಮೇಯುವಷ್ಟು ಹಸಿರು ಹುಲ್ಲು ಒಣ ಹುಲ್ಲು ನೀರು ಇಲ್ಲಿ ಕೊಟ್ರೆ ಕರು ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಜಂತುಗಳನ್ನ ಔಷಧಿ ಅಂತೂ ಕಂಟಿನ್ಯೂ ಮಾಡ್ಬೇಕು 2 ತಿಂಗಳಿಗೊಂದ್ಸರಿ, ಅದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. 1 ವರ್ಷ ಆದ್ಮೇಲೆ 6 ತಿಂಗಳಿಗೊಂದ್ಸರಿ ಜಂತುಗಳನ್ನ ಔಷಧಿಯನ್ನ ಕೊಡ್ಬೇಕು. ಹೀಗೆ ಕೊಡ್ತಾ ಹೋದರೆ ನಮ್ಗೆ 1 ವರ್ಷದಲ್ಲಿ ಅದು ಸುಮಾರು 240 ಕೆಜಿ ಅಷ್ಟು ತೂಕ ಬರ್ಬೇಕು. ಜೆರ್ಸಿ ಆದ್ರೆ 260, HF ಆದ್ರೆ 280, ಎಮ್ಮೆ ಆದ್ರೂ 280, ಸೂರ್ತಿ ಎಮ್ಮೆ ಆದ್ರೆ 240 ಕೆಜಿ. ಹಿಂಗೆ 1 ವರ್ಷದಲ್ಲಿ ಈ ತೂಕ ಬಂದ ಮೇಲೆ ನಾವು ಇನ್ಸೆಮಿನೇಷನ್ ಮಾಡಿಸ್ಬೇಕಾಗುತ್ತೆ. ಈಟಿಗೆ ಬಂದ್ರು ಇನ್ಸೆಮಿನೇಷನ್ ಮಾಡಬಾರ್ದು, ಕರೆಕ್ಟ್ ತೂಕ ಇರ್ಬೇಕು. ಯಾಕೆಂದ್ರೆ ಒಳ್ಳೆ ಬೆಳವಣಿಗೆ ಇಲ್ದೇನೆ ನಾವು ಅದಕ್ಕೆ ಈಟಿಗೆ ಬತ್ತು ಅಂತೇಳಿ ನಾವು ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಪ್ರೆಗ್ನೆಂಟ್ ಆಗಿ ಅದು ಅಷ್ಟೊಂದು ಜೀವಮಾನ ಇಡಿ ಹೆಚ್ಚಿಗೆ ಹಾಲು ಕೊಡಲ್ಲ, ಒಳ್ಳೆ ಕರುಗಳನ್ನು ಸಹ ಹಾಕೋದಿಲ್ಲ. ಅದಕ್ಕೋಸ್ಕರ ಆ ತೂಕ ಬಹಳ ಮುಖ್ಯ. ಹೀಗೆ ನಾವು ರಾಸುವನ್ನ ಈ ಆಧುನಿಕ ಕ್ರಮದಿಂದ ಸಾಕ್ತೀವೋ, ಈಗ ಸಾಕುವಾಗ ನಮ್ದು ಸರಿ ಇದೀವಲ್ವ ನಮ್ ಕ್ರಮ ಅಂತ ತಿಳ್ಕೊಬೇಕು ಅಂತ ಅಂದ್ರೆ ನಾವು ಆ ಕರುವಿನ ಬೆಳವಣಿಗೆ ದಿವಸಕ್ಕೆ 1/2 ಕೆಜಿ ಇರ್ಬೇಕು. ದಿವಸಕ್ಕೆ 1/2 ಕೆಜಿ ಅಷ್ಟು ಬೆಳವಣಿಗೆ ಆದಾಗ್ಲೇ ಹೈನುಗಾರಿಕೆ ಲಾಭದಾಯಕ ಅಂತ ನಮ್ಗನ್ಸುದು, ಇಲ್ಲದರೆ ಅದಾಗುದಿಲ್ಲ. ಮತ್ತೆ ಇನ್ನೊಂದಷ್ಟು ಈ ಪೋಷಣೆಯಲ್ಲಿ ನಾನು ತಿಳಿಸ್ಬೇಕಾದ ಅಂಶಗಳು ಇನ್ನೊಂದ್ ಎರಡಿದೆ, ಅದನ್ನು ಸಹ ತಿಳಿಸ್ಬಿಡ್ತೀನಿ. ಹುಲ್ಲಿನ ಗಿಡಗಳು, ಮೇವಿನ ಗಿಡಗಳಂತ ಇದೆ, ಪಾಡ ಟ್ರೀಸ್ ಅಂತ, ಅವನ ಗಿಡ ಅಂತಲೇ ಅವು ಟ್ರೀ ಆಗ್ಬೋದು. ನಮ್ಮ ಸುತ್ತ ಏನು ಹುಲ್ಲು ಹಾಕೊಂಡಿರ್ತೀವೋ ಅಥವಾ ನಮ್ ಬೇಲಿ ಇರ್ತೀವಲ್ಲ ಗದ್ದೆಗಳಲ್ಲಿ, ಅದ್ರ ಸುತ್ತ ಒಂದು 5 ಅಡಿ 6 ಅಡಿಗೆ ಈ ಅಗಸೆ ನೇರಳೆ ಮತ್ತೆ ಸುಬ್ಬಾಬುಲ್ಲು ಮತ್ತೆ ಆಲ್ವನ ನುಗ್ಗೆ ಇಂಥವನ್ನೆಲ್ಲ ಹಾಕೊಂಡು ಬೆಳ್ಕೊಳ್ಳೋದ್ರಿಂದ ಬ್ಯಾಸಿಗೆಗೆ ಹುಲ್ ಶಾರ್ಟೇಜ್ ಆದ್ರೂ ಈ ಒಂದು ಗಿಡ ತರ್ಕಂದ್ರೆ 7 ದನಗಳಿಗೆ ಆಗ್ತವೆ. 3 ತಿಂಗಳಿಗೆ ಅಥವಾ 4 ತಿಂಗಳಿಗೆ ಎಷ್ಟು ತಿಂಗಳು ಶಾರ್ಟೇಜ್ ಆಗುತ್ತೋ ಅಷ್ಟು ತಿಂಗಳಿಗೂ ಪ್ಲಾನ್ ಮಾಡ್ಕೊಂಡು ಈ ಗಿಡಗಳನ್ನ ಇಟ್ಕೋಬಹುದು. ಮತ್ತೆ ಅಜೋಲಾ, ಅಜೋಲಾವನ್ನ ನಾವು 1 ಹಸುವಿಗೆ 8 ಚದರ ಮೀಟರ್ ಅಷ್ಟು ತೊಟ್ಟಿಯನ್ನ ಕಟ್ಕೊಂಡ್ಬಿಟ್ಟು ನಾವು ಅಜೋಲಾ ಉತ್ಪತ್ತಿ ಮಾಡೋದೇ ಆದರೆ ಅದರಿಂದ ಬೆಳಿಗ್ಗೆ 1 ಕೆಜಿ ಸಾಯಂಕಾಲ 1 ಕೆಜಿ ಒಂದು ರಾಸುವಿಗೆ ಅಜೋಲಾ ಸಿಗುತ್ತೆ. 8 ಚದರ ಮೀಟರ್ ಇಂದ ಡೈಲಿ 7 ಕೆಜಿ ಅಷ್ಟು ಅಜೋಲಾ ಉತ್ಪತ್ತಿ ಮಾಡಬಹುದು. ಇವಾಗ ಏನು ಹೈಬ್ರಿಡ್ ನೇಪಿಯರ್ ಸುಧಾರಿತ ಹೈಬ್ರಿಡ್ ನೇಪಿಯರ್ ಹುಲ್ಲಿದೆಯೋ ಅವನ್ನ ಮಾಮೂಲಿ ಹಾಕೊಳ್ಳಿ. 1 ಎಕರೆ ಹುಲ್ಲು ಬೆಳೆಸಿದೀವಿ ಅಂತಾರೆ, ಆರರಿಂದ ಏಳು ಹಸುಗಳವರೆಗೂ ಸಾಕ್ಬಹುದು ಇಂಟೆನ್ಸಿವ್ ಮಾಡಿದ್ರೆ. ಇದೇ ರೂಲ್ಸ್ ಐದು ಹಸುಗಳಿಗೆ ಅಂತ, ಆರು ಏಳು ಹಸುಗಳನ್ನು ಸಹ ಸಾಕ್ಬಹುದು. ಎಷ್ಟು ಸುಮಾರು 250 ಟನ್ ಅಷ್ಟು ಮೇವನ್ನ ಕೊಡುತ್ತೆ ಹೆಕ್ಟೇರ್ ಅಲ್ಲಿ. ಇಲ್ಲಿ ನಾವು ಅಜೋಲಾ ಬೆಳ್ಕೊಂಡ್ರೆ ಒಂದು ಯೂನಿಟ್ ಏರಿಯಾ ಪ್ರೊಡಕ್ಷನ್ ನಾನು ಹೇಳ್ತಾ ಇದ್ದು ಎಷ್ಟು ಅಂತಂದ್ರೆ ಅದ್ರ ಮೂರು ಪಟ್ಟು ಹೆಚ್ಚಿಗೆ ಉತ್ಪತ್ತಿ ಆಗ್ತದೆ ಬಯೋಮಾಸ್ ಅಜೋಲಾದಲ್ಲಿ. ಅಜೋಲಾದಲ್ಲಿ ಜೈವಿಕ ದ್ರವ್ಯರಾಶಿ ಸುಧಾರಿತ ತಳಿಗಳಿಗಿಂತ ಮೂರ್ ಪಟ್ಟು ಹೆಚ್ಚಿರ್ತದೆ. ಹಂಗಾಗಿ ನಾವು ಅಜೋಲವನ್ನು ಬೆಳ್ಕೊಳ್ಳೋದ್ರಿಂದ ಲಾಭದಾಯಕ ಹೈನುಗಾರಿಕೆ ಮಾಡಬಹುದು. ಮತ್ತೆ ಪೌಷ್ಟಿಕರಣಗೊಳಿಸಬೇಕು ಒಣ ಹುಲ್ಲನ್ನು. ಒಣ ಹುಲ್ಲು ಈಗ ಏನು ರಾಗಿಷ್ಟ ಇರ್ಬೋದು ಪ್ಯಾರಿಸ್ಟ, ಪ್ಯಾರಿಸ್ಟ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಅದನ್ನೇ ಆಕ್ಚುಲಿ ಐ ವೋಂಟ್ ರೆಕಮೆಂಡ್ ಪ್ಯಾರಿಸ್ಟ ಟು ಬಿ ಫೆಡ್ ಟು ದಿ ಅನಿಮಲ್ಸ್. ಅದರಲ್ಲಿ ಏನು ಇಲ್ಲ, ಆಕ್ಸಾಲಿಕ್ ಆಸಿಡ್ ಇದೆ. ದಯವಿಟ್ಟು ಎಲ್ಲಾ ರೈತ ಬಾಂಧವರು ಗಮನವಿಟ್ಟು ಕೇಳಿ, ಈ ಬರೀ ಭತ್ತದ ಹುಲ್ಲನ್ನು ಕೊಟ್ಟು ನೀವು ಹಾಲು ಕರೆಯೋದಾದ್ರೆ ಅದರಿಂದ ತುಂಬಾ ತೊಂದರೆ ಆಗ್ತದೆ. ಅದ್ರ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಆಕ್ಸಾಲಿಕ್ ಆಸಿಡ್ ರಕ್ತದಲ್ಲಿ ಇರ್ತಕ್ಕಂತ ಕ್ಯಾಲ್ಸಿಯಂ ಹೀರ್ಕೊಂಡ್ಬಿಟ್ಟು ಅದು ಯೂರಿನ್ ಮೂಲಕ ಹೊರಗಡೆ ಆಗತ್ತೆ, ಅದು ಇನ್ಸಾಲ್ಯುಬಲ್ ಆಗ್ತದೆ, ಹೊರಗಡೆ ಹೊರಟೋಗುತ್ತೆ, ಅವಾಗ ಸುಣ್ಣದ ಕೊರತೆ ಆಗ್ತದೆ. ಅದಕ್ಕೋಸ್ಕರ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಭತ್ತದ ಹುಲ್ಲು ಕೊಡಬೇಡಿ ಅಂತ ಹೇಳಕ್ ಆಗಲ್ಲ. ಹುಲ್ಲು ಅಂತ ಇದ್ರೆ ಅದು ಭತ್ತದ ಹುಲ್ಲೆ, ರಾಗಿ ಹುಲ್ಲು ಸಿಕ್ಕಿದ್ರೆ ಒಳ್ಳೇದು. ಭತ್ತದ ಹುಲ್ಲು ಕೊಡುವಂತ ಸಂದರ್ಭ ಬಂದಾಗ ಅದ್ರ ಜೊತೆಗೆ ಒಂದ್ 50-80 ಗ್ರಾಂನಷ್ಟು ಖನಿಜಾಂಶದ ಪುಡಿಯನ್ನ ಕೊಡ್ಲೇಬೇಕು. ಇದರ ಮಿನರಲ್ ಡಿಫಿಷಿಯನ್ಸಿ ಆಗ್ತದೆ. ಮತ್ತೆ ಈ ನೇಪೇರ್ ಹುಲ್ಲು ಯಾವಾಗ್ಲೂ ಕೊಡ್ತಾ ಇದ್ರೆ ಅದೆಲ್ಲೂ ಆತರ ಡಿಫಿಷಿಯನ್ಸಿ ಆಗ್ತದೆ. ಹಸರುಲೆ ಇರ್ಬೋದು, ಏಕದಳದ ನೇಪೇರ್ ಹುಲ್ ಇದೆಯಲ್ಲ ಅದರಲ್ಲೂ ಸಹ ಅದೇ ತರ ಡಿಫಿಷಿಯನ್ಸಿ ಆಗ್ತದೆ. ಅದಕ್ಕೆ ಮಿನರಲ್ ಮಿಕ್ಸರ್ಸ್ ಅನ್ನ ಕೊಡ್ಬೇಕಾಗ್ತದೆ. ಮತ್ತೆ ಈ ಪೌಷ್ಟಿಕರಣದ ಬಗ್ಗೆ ಹೇಳಿ, ಒಣಹುಲ್ಲು ಪೌಷ್ಟಿಕರಣ ಬಗ್ಗೆ ಹೇಳ್ತೀನಿ. ಯಾವ್ದೇ ಒಣಹುಲ್ಲು ಇರ್ಬೋದು, ಅದನ್ನ 100 ಕೆಜಿ ಒಣಹುಲ್ಗೆ ಒಂದು 20 ಲೀಟರ್ ನೀರು ತಕೊಳ್ಳಿ, ಅದಕ್ಕೊಂದು 7 ಕೆಜಿ ಯೂರಿಯಾ, ಒಂದು 6 ಕೆಜಿ ಅಷ್ಟು ಮೊಲಾಸಸ್ ಇರ್ಬೋದು ಅಥವಾ ವೇಸ್ಟ್ ಬೆಲ್ಲ ಇರ್ಬೋದು, ಅದನ್ನ ಕಲಸಿ 1 ಕೆಜಿ ಮಿನರಲ್ ಮಿಕ್ಸರ್ಸ್, 1 ಕೆಜಿ ಉಪ್ಪು, ಇವನ್ನೆಲ್ಲ ಕಲಸಿ ಚೆನ್ನಾಗಿ ಅದನ್ನ ಒಂದು ಸ್ಪ್ರೇಯಿಂಗ್ ಕ್ಯಾನ್ ಇದೆಯಲ್ಲ, ರೋಸ್ ಕ್ಯಾನ್ ಏನೋ ಹೇಳ್ತೀವಿ, ಅದಕ್ಕೆ ಹಾಕೊಂಡು ಸ್ಪ್ರೇ ಮಾಡಿ ಚೆನ್ನಾಗಿ ತಿರುಗಿಸಿ ಒಣಗಿಸಿ ಅದನ್ನ ಒಂದು 1 ತಿಂಗಳವರೆಗೆ ಇಟ್ಕೊಂಡು ರಾಸುಗಳು ಕೊಟ್ಟದ್ದೇ ಆದ್ರೆ ಸುಮಾರು 1/2 ಕೆಜಿ ಅಷ್ಟು ಪಶುವಾರವನ್ನ ಕಡಿಮೆ ಮಾಡ್ಕೋಬಹುದು. ಯಾಕೆಂತಂದ್ರೆ ನಾವು ಏನು ಇಲ್ಲಿ ಮೊಲಾಸಸ್ ಮತ್ತೆ ಯೂರಿಯಾವನ್ನು ಹಾಕಿದೀವೋ, ಅದು ಆ ಯೂರಿಯಾ ಮತ್ತೆ ಮೊಲಾಸಸ್ ಅಂದ್ರೆ ಕಾಕಂಬಿ ಈ ಸೂಕ್ಷ್ಮ ಜೀವಿಗಳಿಗೆ ಒಳ್ಳೆ ಆಹಾರವಾಗಿ ಕೆಲಸ ಮಾಡುತ್ತೆ. ಅದರಿಂದ ಪ್ರೋಟೀನ್ ಉತ್ಪತ್ತಿ ಆಗುತ್ತೆ, ಅಲ್ಲ ತಯಾರು ಮಾಡ್ತವೆ ಸೂಕ್ಷ್ಮ ಜೀವಿಗಳು, ಆಗ ರಾಸು ಚೆನ್ನಾಗಿ ಆರೋಗ್ಯವಾಗಿ ಇರ್ತದೆ. ಇದು ಪೋಷಣೆ ಬಗ್ಗೆ ಹೇಳುವಂತದ್ದು. ಕೆಲವರು ಈ ರಾಸುಗಳು ಸಂಗೀತವನ್ನ ಬಹಳ ಇಷ್ಟಪಡತ್ವೆ, ಅವುಗಳ ಕೊಟ್ಟಿಗೆ ಹತ್ರ ಸಂಗೀತ ಕೇಳಿಸಿದ್ರೆ ಅವುಗಳ ಮನಸ್ಸಿನ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ, ಹಾಲಿನ ಉತ್ಪಾದನೆ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಯಾರದೇ ಲೈಫ್ ಇರ್ಬೋದು, ಮಾನವರದಿರ್ಬೋದು, ಪ್ರಾಣಿಗಳಿರ್ಬೋದು, ಆ ರೊಟೀನ್ ಆಕ್ಟಿವಿಟಿಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತವೆ, ಅವಾಗ ಅದು ಮನಸ್ಸು ಪ್ರಫುಲ್ಲ ಆಗ್ತದೆ. ಅವಾಗ ಸಂಗೀತ ಕೇಳಿದಾಗ ಒಂದು ಕಾನ್ಸ್ಟೆಂಟ್ ಮೈಂಡ್ ಅಲ್ಲಿ ಈ ಆಕ್ಸಿಟೋಸಿನ್ ಹಾರ್ಮೋನ್, ಆಕ್ಸಿಟೋಸಿನ್ ಪ್ರೊಲಾಕ್ಟಿನ್ ಹಾರ್ಮೋನ್ ಎರಡೂ ಬಹಳ ಮುಖ್ಯ ಹಾಲು ಉತ್ಪತ್ತಿಗೆ. ಈ ಪ್ರೊಲಾಕ್ಟಿನ್ ಹಾರ್ಮೋನು ಇನಿಶಿಯೇಷನ್ ಮಾಡುತ್ತೆ ಹಾಲು ಉತ್ಪತ್ತಿ ಆಗೋದಕ್ಕೆ. ಬಟ್ ಸಸ್ಟೈನಬಿಲಿಟಿ ಸುಸ್ಥಿರವಾದ ಹಾಲು ಉತ್ಪತ್ತಿ ಆಗ್ಬೇಕು ಅಂತಂದ್ರೆ ಆಕ್ಸಿಟೋಸಿನ್ ಬಹಳ ಮುಖ್ಯ. ಆಕ್ಸಿಟೋಸಿನ್ ಯಾವಾಗ ಉತ್ಪತ್ತಿ ಆಗುತ್ತೆ ಅಂದ್ರೆ ಮನಸ್ಸು ಪ್ರಫುಲ್ಲವಾಗಿದ್ದಾಗ. ಅಫ್ಕೋರ್ಸ್ ಇದರಲ್ಲಿ ಸ್ವಲ್ಪ ಈ ಸಂಶೋಧನೆಯಿಂದ ಸ್ವಲ್ಪ ಪರಿಣಾಮ ಬೀರಿದೆ, ಒಂದು ಸಂಗೀತದಿಂದ ಬೀರುತ್ತೆ ಅಂತ ಹೇಳಿ ದೃಢಪಟ್ಟಿದೆ. ಈಗ ರೇಡಿಯೋ ಕಾರ್ಯಕ್ರಮಗಳನ್ನು ನಮ್ಮ ಪಶುಪಾಲಕರು ಕೊಟ್ಟಿಗೆನೆಲ್ಲೋ ಕೇಳೋ ಹಾಗೆ ಮಾಡಬಹುದು, ಆ ಮೂಲಕನು ಅವ್ರಿಗೆ ಪಶುಗಳಿಗೆ ಬಹುಶಃ ನಿಮ್ಮ ಮಾತನ್ನು ಕೇಳಿಸಬಹುದು ಅಲ್ವಾ? ಒಳ್ಳೇದು ಮಾಧವಯ್ಯ ಅವರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ದೀರಿ. ಇಷ್ಟೆಲ್ಲ ಹೇಳಿದ ಮೇಲೂ ನಮ್ಮ ಪಶುಪಾಲಕರಿಗೆ ಒಂದು ಬೇಡಿಕೆ ಇರುತ್ತೆ, ನಾವು ಡಾಕ್ಟರ್ ಮಹದೇವಯ್ಯ ಅವ್ರ ಜೊತೆ ನೇರವಾಗಿ ದೂರವಾಣಿ ಮೂಲಕ ಮಾತಾಡಬಹುದಾ ಅಂತ. ಡಾಕ್ಟರ್ ಮಹದೇವಯ್ಯ ಅವರ ದೂರವಾಣಿ ಸಂಖ್ಯೆ 7353336632, 7353336632, 7353336632. ಈ ಸಂಖ್ಯೆಗೆ ಡಾಕ್ಟರ್ ಮಹದೇವಯ್ಯ ಅವರನ್ನು ನೀವು ಭೇಟಿ ಮಾಡಬೇಕಾದ್ರೆ ಅಥವಾ ಅವರ ಜೊತೆ ಮಾತಾಡಬೇಕಾದ್ರೆ ಸಂಪರ್ಕಿಸಬಹುದು ಅಂತ ಹೇಳ್ತಾ ಪಶುಪಾಲಕರ ಪರವಾಗಿ ನಿಮಗೆ ಧನ್ಯವಾದ.